بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين ومن تبعهم بإحسان إلى يوم الدين. أما بعد، أعوذ بالله من الشيطان الرجيم. وأنفقوا في سبيل الله ولا تلقوا بأيديكم إلى التهلكة وأحسنوا إن الله يحب المحسنين. ما الله رحي كربني وأنفقوا في سبيل الله يباميهم الله جمعوك هيدا كراش متانغ الله موك هيدا كراش مرادكي جهاد يباميهم هيدا كراش الله جمعوك جهاد كرمت هيدا كراش اي جهاد كرمتكا هيدا كرمكي ورمائكم جهاد جمعدانا اي هتيار وغتمشا సవారి తయారు కుమషా నికహరకంతత్తక అది జిహాద బేను వా ఎహనిహం సామాను గతుమట్టక హేద కురుం వై ఎయివరం మాయివేగం వా కమెం ఎయి అల్లాహ్ మహి కురవని తిబామిహం అల్లాహ్ గమౌగ హేద కురాషే వలా తుల్కూ బి ఐదికుం మిలత్ తహ్లుక అది తిబామిహం తిబామిహం గ ఐత్తం హలాహు గతరేం ఇల్లాను లాషే ఎబహి అమిల్లయ గస్తుగ మరువుం ఎమ్మానై గస్తుగా మరువుం మనా కురవ్వాసమివని నువత్త తియబామిహం మరువానికం యగీం వా హిందుగా ఎకహల తన కన్నువన్ నాశ సాకం హతియారెన్ నెతి హంగురామాగ మాదాన వన్మకి అమిల్ల నఫ్సు హలావుగ తిరం ఇల్లాలి ఎకహల కమెన్ను కురాష కండైలిగెన్ తిమాగ అమిల్ల నఫ్సు గెల్లిగెన్ దాఫద అమల తియబామిహం ను కురాషే యారు జిహాదుగ మాదాన ఎయి అల్లాహుగ మౌగ నఫ్సు قربان قرون اي اتاں گے بین دے چانس اتاں سکی اللہ ما کو شہید ہوں ان چانس کی اللہ کے غنیمہ مداحف ہے گنا اے بر رجوع اتاں گے بین دے فرصت قوم میں کس گاس تو گتی ہے بہ می ہوں حالا ہو گے تیرے امیل نفس الا ان لا اش ہنگرا ما کے میدان کو بس امیل مرو مٹا کا کھنڈی کے در ہونوں اے منا کم ہنگرا ما کے میدان کو بس ಹಂಗುರಾಮಾಗೆ ಮೈದಾನ ಎಗೊತ್ತ ನಫ್ಸು ಗುರುಬಾನ್ ಕೊಲ್ಲುಮ ಕೀಮನಾಕಮ ರುಸ್ತುಮ ಕುರವನು ಹಂಗುರಾಮಾಗೆ ಏ ಕಾದಿಸಿಯ ಹಂಗುರಾಮ ಕಾದಿಸಿಯ ಹಂಗುರಾಮಾಗೆ ಬೆಹಾನ್ ಬಹಿಮ್ಮಿ ಹುಂ ಜಾನುಂ ಫಿದಾವು ಜಾನುಂ ಫಿದಾವು ಮಟ್ಟಕ ಗೆನ್ನ ದಲೀಲು ಮೀ ಇನ ಇಲ್ಮಿರು ವಿದಾಲು ಜಾನುಂ ಫಿದಾಮ ಕಿ ಹರಾಂಕಮ ಜಾನುಂ ಫಿದಾಮ ಕಿ ಹರಾಂಕಮ ಹೇಯಿ ಜಾನುಂ ಫಿದಾ ಎನ್ನು ವೇವೇನು ಜಾನುಂ ಫಿದಾಮ ಬುನಾ ಮೀ ಹುಂ ಗೆನ್ನ ದಲೀಲ ಕಿ ಮೀ ಕಾದಿಸಿಯ ಹಂಗುರಾಮಾಗ ಕಾಫಿರುಂಗ ಲಷ್ಕರು ನಿಯೈ ಎತ್ತ ಕೆಗ್ಗೆ ಮತೀಗ ಎತ್ತ ಕೆಗ್ಗೆ ಮತೀಗ ಎಮಿ ಹುಂ ಐ ಮುಸ್ಲಿಮುನ್ ತಿವಿ ಅಸ್ತಹುಗ ಮತೀಗ ಅಸ್ತಕೆ ನುದೇ ಎತ್ತ ಕಾದಿಮ ಬಿರುಂ ದೆ ಮುಸ್ಲಿಮುಂ ಅಸ್ತಹುಗ ಮೂನು ವಸ್ ಬೈ ಮೂನು ವಸ್ ಬೈ ಎವಾಗೊತ್ತ ಕಿ ಎಮಿ ಹುಂ ತಿವಿ ಎತ್ತಹುಗ ಮತೀಯ ಕಮ ಬಾತಿ ಅಸ್ ಎಬ ಬಿರುಗನೆ ಎತ್ತದ್ದೇ ಎತ್ತಂ ಎಮ ಬಾರುಗ ದೇಚ್ಚ ದೆ ಮುಸ್ಲಿಮಕು ಎತನ ಫುಮ್ಮಾಯಾಫೆನ್ ಎತೆಗ್ಗೆ ಹೊಂಡು ಬುರಿ ಕೊಲ್ಲಿ ಎತೆಗ್ಗೆ ಹೊಂಡು ಬುರಿ ಕೊಲ್ಲಿ ಎತೆಗ್ಗೆ ಹೊಂಡು ಬುರಿ ಕೊಲ್ಲಿ ಮಾ ಏ ದುವ್ವಾಗತಿ ದುವ್ವಾಗತಿ ಮೇ ಏ ಫಾತು ಮುರಿಯ ಎತ್ತಕ್ಕೆ ರಕ್ಕ ಆಯ್ಚಿ ಎತಾಂಗ ಮೀ ಜಾನು ಫಿದಾವು ಮಮ್ಮಿ ಬುನಾ ಮೀ ಹುಂ ಬುನಾನಿ ಏನ ಫುಮ್ಮಾಲಿ ಕಂಡೇಳಿಗೆ ಮರವಾನ ಕಂಗೆ ಕಂಡೇಳಿಗೆ ಮರವಾನ ಕಂಗೆ ಏಕಮಕ್ಕೆ ಆ ಖಿಲಾಫ ದಲೀಲೋತಿ ಏನ ಫುಮ್ಮಾಲಿ ಸೊಹಾಬಿ ಎತನ ಫುಮ್ಮಾಲಿ ಮರುಮುಗೆ ಗಸ್ತ ಹುವಸ್ನು ಮರುಮುಗೆ ಗಸ್ತಕುನು ಐ ಕಿಯ ಎತೆಗ್ಗೆ ಹೊಂಡು ಬುರಿ ಕೊಲ್ಲಂಗ್ ಎತನ ಫುಮ್ಮಾಲೀಮ ತಾಂಗ ಚಾನ್ಸ್ ಹಮ ಐ ಬೈ ಮರು ನೂಮುಗೆ ವೆಸ್ ಮರು ನೂಮುಗೆ ಚಾನ್ಸ್ ವೆಸ್ ಎ ಬೈ ಐ ಎತ್ತಕ ಹುರೆ ಮುಸ್ಲಿಮುಗೆ ಲಷ್ಕರ್ ಗೊತಕ ಕುರಿಯ ಕಣ್ಣೇರಿ ನೇರೀಮ ಎತ್ತಗೆ ಹೊಂಡು ಬುರಿ ಕೊಲ್ಲ ಮಟ್ಟಕ ಫುಮ್ಮಾಲಿ ದೆಂಗ ಅನಕ್ಕೆ ಸೊಹಾಬಿಯ ಮರವ್ಯಸ್ ನುವೆ ಸೊಹಾಬಿಯ ಮರವ್ಯಸ್ ನುವೆ ಎಮ ಎ ಗೊತಕ ಈ ದಲೀಲ ವ್ಯಸ್ ನು ಐ ಕಿ ಜಾನು ಫಿದಾ ಮಟ್ಟಕ ಗೆನೌಮಂಗ್ ಐ ಎಬ್ಬಸ್ ದಲೀಲನ್ನು الله ما يكون ولا تلقوا بايديكم الى التهلكه تبامي هلاه كثيرن الا ايتن الا ان لا شيء بهي امل نفس هلاه كثيرن الا ان لا شيء هم مي دليل نگدان تماغ امل نفس گلن ہوری اچن استعمال کروں گلن ہوری اچن استعمال کروں مثال کا سنگریٹ دم فتو کے استعمال کروں ای ہری گنڈ گلن ہوری کم الله يقولون ولا تلقوا بايديكم الى التهلكه تبامي هم تبامي ہن ایت هلاه كثيرن الا ان لا شيء ಸಿಂಗ್ರೆಟು ಬೀಮಕೀಯಮಿಲ್ಲ ನಫ್ಸು ಹಲಾಹುಗೆ ತಿರಂಗ ಎಲ್ಲಾಲುಮೆಂಗ್ ಐ ಅಲಾಹುಗೆ ತಿರಂಗ ಎಲ್ಲಾಲುಮೆಂಗ್ ಐ ಸಿಂಗ್ರೆಟು ಬೀಮಕಿ ಕೊಮ್ಮೆಕ ಸಿಲ್ಮೇರು ಮಿ ದಲೀಲು ಸಿಂಗ್ರೆಟು ಬೂಮ ಬಸ್ ಎಬ ಇಸ್ತಿಮಾಲು ಕುರೈ ಹಮ ರಂಗಳು ಕೊಮ್ಮೆಕಸ್ ಮಿ ದಲೀಲು ಎಕ ಮಟ್ಟಕಾಗೆ ನಾವು واحسنوا تبام احسان ترواش ان الله يحب المحسنين امكرهم الله سبحانه وتعالى احسان ترنده كلو بي ودغن ما مستكون احسان ترواش هيو كنت قرار احسان ترم كي هيو كنت قرون دتي مي هنن اهي تريو اهي حتى احسان تري احسان تري دك الله لو بي ودغن ما دين الله مي قرباني واتم الحج والعمره لله مي حجابه واكت ميار مي حساب مفسوني الله يقول واتم الحج والعمره لله تبامهم حج عمره الله تكفر كما قراش مي ايتون ديها غوتو عمره يكي وسي واجب عمرون افهر عمره يدس قران جهين حج واجب كما وافدان عمرون افهر عمره يب مكي وسي واجب كما كما مي ايتون المرين استدلال قرباني عمره عمرون افهر قرمكي وس اي واجب كما كما දැන් මේ හජ්ජු එබහිමනේ තින් බයක හජ්ජු බහිගෙන් වේ තින් බයක ඒ තින් බය আদি ෆහම් බයන් කුරාන ෆයින් උහ්සිරතුම් ෆමස්තයිසර මිනල් හදි දැන් හජ්ජෙන් ඉහ්රාම් බන්න මීහා ඉහ්රාම් බඳගෙන් ඒනම් හජ්ජුගේ අලකන්න උතුම්රාගේ අලකන් අදාන් උපුර වෙනිස් ඉහ්රාම් කණ්ඩංජි හෙජ්ජියා ෆයින් උහ්සිරතුම් තියබාමිහම් බන්දු වෙජ්ජියා උසාරක දුෂ්මනුන්ගේ ෆරාතම් බන්දු වංජහිදාන මකු බන්දු වේ مثال حدیبیہ صلح حدیبیہ کا بھی مہم رسول اللہ صلی اللہ علیہ وسلم کے فرمان کا صحابہ کرنا کہ وڈایا کہ نبی عمرہ کرے مٹکا عمرہ کرے مٹکا کہ کافروں اے بے کلوں مکہ ونا کنو دین مکہ ونا کنو دین حدیبیہ کے مڑ کرے وی اے بے کلوں بندو یہ حساب مکہ کنے ودے کا اہم وجیا ہدن جہ گوئی متاں گے بیان قران فین احسرتم یبانہم احرام بندگان تب مکہ واسل نوینس بندو وجیا සවබකාහුර බන්දු වෙජ්ජිය සමස්තයි සරමිනල් හදි ඒරුම් ෆසේහ කුර්බානිය කුරාෂ හදි එක් කතිලාෂ බකට්ට කතිලෙන් ජිහේ ඒරුම් බකට්ට එක් කතිලෙන් ජිහේ බන්දු වෙජ්ජිය මක්කා වාසල් නොනිස් ඉහ්රා මීකාතු මිදනි ඉහ්රාම් බඳගෙන මීකාතු මීගාස් පහනලා ගොස් මක්කා වාසල් නුවෙවෙනිස් සවබකාහුර බන්දු වෙජ්ජිය ඒරුම් ජිහේන හදි එක් කතිලා මහර හුදයිබියා ගර රසූලුල්ලාහි සල්ලල්ලාහු අලයිහි වසල්ලම් කතිලෙව්වි කතිලෙව්වි කලේපන් අස්සාවය කරනම් අමර කුරවි කතිලාර හදිය කතිලාර එබ්බස අස්සාවය කළ කො කච්චෙන්නු ලෙව්වි එන රසූලුල්ලාහි වරන් එකම කෝෆා වැඩගෙන මේ කලේපන් මුස්ලිමා ගරි හැ වැඩගෙන දන්නානි මී කිහින වෙහති වයන් හැ තිමන් කලේක පාටක කුර්බාන් වන් තයාර ති වයකේ මියුනක එකම තිමන් කලේපන් හදිය කතිලෙව්වම අමර කුරවිම හැම එක කොස් කච්චෙන්නු හදිය දැන් උම්ම සලමා විදාළු යකමන රබ්බෝ වර බුද්ධි වර මේ කමල යකමන දෙන්නේ අල්ලාහ් රසූලයි එම්මේ ෆරතම කලේක ෆාන ගොස් කතිලව බල්ලවාශ හදිය දෙම් බල්ලවාරේ මේකනම් කතිලව වැතනු වතනු නෙවස දැන් කලිෆාන වඩායන් හදිය කලිෆාන හදිය කතිලවි අස්සාව වේකලුම් එම්මෙන් හදිය කතිලව කොම්මියකසේ කොට බන්දු වෙජ්ජියා වෙජිහෙ කතිලා එහෙන් නමයි ඉහ්රාම් බන්න ඉරුගා নিয়তা একুগা এবৈ দুআয়ে কিউমা এ দুআ কিয়াফিয়া কানু জিহেনে কাতিদা এ দুআয়ে কি ইহরাম বান্দেফা নিমেগে মিকিয়া দুআয়ে কি তাঙ্গে হরেফে আল্লাহুম্মা এ দুআগে মিন্ননি আল্লাহুম্মা ইন হাবাসানি হাবিসুন ফামাহাল্লি হাইসু হাবাসানি নুয়তা হাইসু হাবাসতানি দেগো তাঙ্গেবা আল্লাহুম্মা ইন হাবাসানি হাবিসুন ফামাহাল্লি حيث حبستني نوت حيث حبسني ايه معنى كي هدا بر اسكلا کوئے بند قران اچ تیمن بند کو فیا تیمن حلال وان تنکی ای ایوا اللہ تیمن اتنکم بند کر ویتانے نوت ای بند کر اچ تیمن اتنکم بند کر ویتانے کے اتنو ای تیمن حلال وان تنے حلال وان کنی احرام کڑو ইহরাম কাডানে তানে এগোতা শর্ত কো ফিয়া এনা নুজিহেনে কাতিলাকা এফাদা সবাবে মেদুয়েরিয়াস এম্মা মিহারু ইলমেরি মিদালওয়ানি এগোতা ইহরামুগা এদুয়া কিয়াশে এদুয়া কিয়া ফান্না এরুং আদি এফাদা বান্দেজ্জে হুনাস বাইগ্গে ফারাতুম বান্দু কুরে হুনাস এরকুম এনা নুজিহেনে হাদিউ কাতিলাক হাদিউ কাতিলাক এরকুম নুজিহেনে دين الله ما في قران ولا تحلقوا رؤوسكم حتى يبلغ الهدي محله تبامهم بون بالاشه هديو ايج جگہ ہے فور اف مدان دے ابھی مینا کا ہدی کتی دے hadiyu katila afumad dannen tiyaba mehun bonu baala ash tiyaba mehun bonu baala ar bo baalu meti hadiyu katilu mafahuga hadiyu katilu mafahuga bo beele yani den ehennuni mehar mitange boin ehen kame besadi bodu jamraen hila ukafes bo beeli da ei dihawana duahu hajju mahuge dihawana duahu bodu jamraen hila ukafes bo beeli dan ehennuni hadiyu katila af bo baalan jeheni den bo beelu mafahuga ihram kende yani tawaful ifada nu kuryas ihram kende hadiyu katilafa bobelun wat hadiyu katilafa bodjamran hila ukafiya ihram kendun hudda etetanu e tinkamu pura kommes dekame koffa ihram kende mi tinkamu getren ei hadiyu katiluma bobeluma bodjamran hila ukuma ai jamratul aqabayan hila ukuma mi tinkan tahun pura kommes dekame koffa ane ihram kende kendun hudda kommiyakas allahumma ikrawani hadiyu mi aslu tartibaki mi hadiyu katilumuge kurim bo baalaage nuana hadiyu katilumuge kurim bo baala fiya alun hadiyu katilenji alun hadiyu katilenji den mi wahi ikrawani faman kana minkum maridan aw bihi azam min ra'sihi fa fidyatun min siyamin aw sadaqatin aw nusuk den tiyabami hun kurami hak faman kana minkum maridan tebami hun kurami hak balivi nuwata enage boluga bayyegge sawum bo balan jehun jehijja bo balashe ege badalugo hadi ekatilash min ra'si fafidiyatun erun anti fidiya dinume ei kongota min siyamin enun tin roda hifashe aw sadaqatin nuwata sadaqate derei ha miskinunak kan dinun aw nusuk nuwata hadi ekatilash mitingam kura komme sektame kurash ehmvima mi bayyegge sababun bayyegge sababun bo balan jehjiya mihar hadiyu katilumge kurim bo balan jehjje bayyegge sababun egota bo balan jehjiya jehena mitingam kura komme sekkanta kurang e tindu horoda nuwata hamiskinunak kaandinun nuwata hadiy ekatilu mitingam kura komme ekkame kurang jehena bayyegge sabum bo balan jehjiya asaw be kala ko kala fanu ke bolun ukun waragina alasi bolu ukun faabatan rasulullah sallallahu alaihi wasallam fenuni mitanu kala fanu ke bolu hadis ko kala kala fanu ke bo bala re bala fa hadi ekatidash ema mi ihram ge huragen mi har ihram kanda bo bala je ihram ge huragen bolun istatte gastu kanda fi je na di ekatila ege badal ihram ge hura bo ni ma ko gen vasnuana di bolun istatte vai ko gen nuana gastu ga فإذا أمنتم فمن تمتع بالعمرة إلى الحج فما استيسر من الهدي نتي باميهم أمام وجن فيا إبهي إبس كهلا باندن نتي إحرام بند مفقه إبس كهلا بند كان ولا مكة هم فورا في فورا فدميوتي عمرة يا حجة كقرم ميتانغ bunaveni ei tamattuuge hajje mitanga meti tamattuuge hajju diye himbes mi kurani tamattuuge hajju mera hajju baygem yani tim bayaga ebbayki hajju tamattu anabbayki hajju qiran anabbayki hajju mufrad hajji ifrad hajji ifrad mitin hajju meti komme ka mitin hajju misabitu tin hajju hajju tamattu emme fasih hajju ei emme fasihain kurave hajja kiye hajju tamattu egota rasulullah sallallahu alaihi wasallam kurabi kam hajj qiran rasulullah sallallahu alaihi wasallam kurabi hajj qiran ehna me kalifa na hadis kurabi kam go undagu timan kalifa na engi wadaya gannawa nama timan kalifa na kurabi hi hajj tamattu eke ekam ko hajj ihram bande ijjemi har den badalen no kurave kamya kas hajj tamattu aki ei migatun ihram bannani hamaykani umrayaka hajjaka isnu hama ekani umrayakan haj ihram bannani labbaika umratan wa talabbaika allahumma umratan egota kiyafa ena ihram bannani umrayakan kan den ayase ena umra kon nimigen ena ihram kandani umra kon nimigen ena ihram kandani kena mappahuga den ena yawmut tarwiya tarwiya ge doho e hajjumahuge avvana duahu ena e huri tanakun ena hajjan ihram bannani ena e huri tanakun hajjan ihram bannani mehar miwagata ki mi hajj tamattu gori faseha ki umra ko gen ihram kende ba kanda ga ena ihram beru ko kurai huri hakam hudda hajj qirana ki miqatun ihram bannani hajjara umra ra de chang ekko den ena makkayan as umra kokgin ena ihramen nokende ena hunnen jiyani ihram ga misalaka shawwal mahuge ihram bandigen ami hau kiha samana kena hunnen jiyani ihram ga hajj qiranu ga vejjiya kiha duha kena hunnen jiyani ihram ga hajjuni men den alukanni men den ena hunnen jiyani dihawana duha hamaya hajj mahuge dihawana duha hamaya ena hunnen jiyani ihram ga hajj qirana kan ihram bande bijja den oti ifrad ifrad ki ei hama ekani miqatun hajjakan ihram banun ege umrah nei e hajjakunen umrah e hajjuge ena hama ekani e hajj fudene ena ane mi hajj mahuge nuwana duahu ihram madegen daane hama sida arfatan ena e hajjuga den e hajjuge ge miwagota ki hadiyevs mujhene katila ifradaku hajj ifradaku mujhene hadiyevs katila حج تمتعو گیا حج قران گیا جہنے ہدیو کتلا ایکم حج افراد کن جہنے ہدیہ کتلا کا مکہ می ہنن ایم میں اولا کم بڑو گے من افراد انک مکہ ہن انگ وافس ست افراد قران حج افراد قران ای می ہن بے نون رکھ اس مرائے کول لے دین ہم می ہن مول اتری ہن حساب تو ہن می ہن می دی حج کر کم سچے افراد ہن نون قران تمتع ہن نون قران من قران کو برا ایم تمتع ایم رنگلی قران ای می فسے حج ای ای ein komme hajjagga jihena umra kuran hajj tamattu gaves adi hajj qiranu gaves jihena umra kuran emme furatam kuran jihena umra ei durun annami hunnang emme hewa gamane ei umra ves kure vena era de ifrad me ti makka mi hunnang hama ekani den ifrad ves kure vena mas ene kure ese kama ku umra ves libeni tamattu no ta qiranu ko fiya ki kurang umra du kollam bi umra ke se hasaba bodu ech umra du kollanwa Allahumma hi qurbani tamattu hajjakan niyek ganegen annamiha ena lui wegenwa gotang ena hadiyak katilan jihena ena hadiyak katilan jihena e tamattu uge hajju hofimiha faman lam yajiden hadiyu nuli vejjiya hajjuga tamattu hajjakan ni ihrambani tamattu hajje vefa e kama ko hadiyen ena kan nulibunu katilan ena ga immati dati wegen ena kan nulibunu hadiyak katilan em vejjiya فَمَن لَّمْ يَجِدْ فَصِيَامُ ثَلَاثَةِ أَيَّامٍ فِي الْحَجِّ وَسَبْعَةٍ إِذَا رَجَعْتُمْ إِرُنْ دِهَر وَدَهِ فَنْجِيَانَ هَدِيَّ نُلِبِجِيَا هَدِيُّ وَيْنَا كَتِلَ نُلِبِجِيَا دِهَر وَدَهِ فَنْجِيَانَ مِهَر كُرِيگِ إِي كَفَّارَاگِ هَدِيُّ إِ هَدِيُّ يَنْ يُتِي مِي هَدِيُّ نُلِبِجِيَا تِنْ رُودَ نُوَتَ حَمِسْكِنُ نَكَّان تِنُ نُوَتَ إِگِ بِنْ اِخْتِيَار دِم مِتَنُگِ مِينِي فَمَن لَّمْ يَجِدْ فَصِيَامُ ثَلَاثَةِ أَيَّامٍ فِي الْحَجِّ مِي حَجُّگِ حَدِيُّ أَصْلُ حَجُّگِ حَدِيُّ نُلِ بِجِّيَا كَتِلَ نُلِ بِجِّيَا إِنَّ تِنْ رُودَ حِفَارَ حَجُّگَ دَنْ إِمُر گِيَانْ گَاس أَنَنْ حَيْر رُودَ حِفَارَ تِلْكَ عَشَرَةٌ كَامِلَةٌ أَيْ فُرِحَمَ دِي حَرُودَے فُرِحَمَ دِي حَرُودَے مِيَارُ حَجُّ وَرِنَّنْ رُودَ حِفُ رُودَ حِفُ هُدَّ أَيَّامُ التَّشْرِيقِ گَاس أَيَّامُ التَّشْرِيقِ گَاس مِي هُنَّ رُودَ حِفُ هُدَّ حَجُّ وَرِنَّنْ حجنو ميونكن ودانو ذلك لمن لم يكن اهله حاضر المسجد الحرام اي امي هك اهل ورين مسجد الحرام وكارغن وامي هن ابي مكه اهل ورين نو ميو مكه اهل ورين كنو جني مي جني فراد يا قران كنو جن هذا يكتي دا واتقوا الله واعلموا ان الله شديد العقاب تبامي التبامي الله تقوى واش بروتي واش واعلموا الناس ان الله شديد العقاب amakarun allah subhanahu wa ta'ala ai uquba devumuga gadafade wodigam waras kanange den allah wa hikrubani al hajj ashhurun ma'lumat hajjaki ei khandeligam wa masarta hegga ekan kurave alukamike khandeligam wa masarta hegga ei hajj ga alukam ada kurave nihar mire sawal libeni sakaran nuganna kurumuge furusatu nar daraswad waha mi hunna ngoi furusaten ei sual kuram furusatu libo daraswad na ha mi hunna kan nenge furusate ei daraswad waha mi hunna inna nasibe biya yas ana darasuna aduna ha mi hun e nasibum mahrum wegen wan mit allah subhanahu wa taala wahi kuramani al hajj ashhurum ma'lumat hajjaki khandailigen wa masartake gada kurave alukameke ei shawwal mahuge ekakum fesigen hajj mahuge niyala ಶವ್ವಾಲ್ ಮಹುಗೆ ಏಕಕುಂ ಫೆರಿಗೆ ಹಜ್ ಮಹುಗೆ ನಿಯಲಂ ಹಜ್ಜುಗೆ ಅಳುಕನ್ ನಿಮೇನಿ ಮರ ಹಜ್ ಮಹುಗೆ ನಿಯಲ ದೆಮೆ ಹೆಟ್ಟೇನೆ ಬಯಕಂತ ಇನ್ಸಾರ್ಗ ತವಾಫುಲ್ ಇಫಾದ ಫದ ಅಳುಕಂತ ಹಜ್ಜುಗೆ ನಿಯಲ ಹಜ್ ಮಹುಗೆ ನಿಯಲ ದೆಮೆ ದೆಮಿಗೆಂದ ತವಾಫುಲ್ ಇಫಾದ ಹಜ್ಜುಗೆ ತವಾಫ್ ಎಮ ಶವ್ವಾಲ್ ಮಹುಂ ಫೆಷೇನಿ ಶವ್ವಾಲ್ ಮಹು ಏಕೆ ಶವ್ವಾಲ್ ಮಹು ಅದು ಬಲಾಫಿ ಅದೇ ಇಹುರಾಮ ದೇವೇನೆ ದೆ ಹಜ್ಜ ಇಸಾಮುಗೆ ಫೆಷುನಿ ಮಿಹಾರಕು ಮಿಹಕು ಹ್ಯಾ ಕುರಿಯಕು ಮಿಹುರಾಮನ್ನು ಬನ್ನಾನೆ ಸಬಕಿ ಏರು ಕುರಿ ಜಮಾನಕ್ಕೆ ಏವರ ದುರು ಮೀಹು ಜಮಲುಗಯ ಕಂಡು ನಾ ಫಹರುಗಯ ಹಜ್ಜಂ ಏರು ಅನ್ನನಿ ಏರು ಇಹುರಾಮ್ ಬನ್ನಾನೆ ಏರು ಶವ್ವಾಲ್ ಮಹು ಒಮ್ಮೆಕಸ್ ಮಿಹಾರ ದೆ ಎದ್ದು ಹೊಂಗೆ ಬ ದೇವೆ ಕೊಮ್ಮೆ ಹಿಸಾಬ ಕುಮಸ್ ದುನಿಯೆ ಕೊಮ್ಮೆ ಹಿಸಾಬ ಕುಮಸ್ ಎದ್ದು ಹೊಂಗೆ ಬ ಹಿಸಾಬ ಫೋರಾಯ ನೇಮ ಹಜ್ಜ ಹಜ್ಜಂ ಯತಿ ದುವಸ್ ಮಸ್ಸರ್ ತಕನ್ ಅಲ್ಲಾಹು ಕಂಡಾಳು ಏಯಿ ಫಸೀಹ ಕಟ್ಟಕ ಇಸಾಗ ಹಮೇಕನ ಕುಡ ದುವಸ್ ಕೊಳೆ ಲೆವ್ವಿನಮಕ ಇತಬ್ಬಯಕಂ ಹಜ್ಜನ್ನು ವೇವೇನ್ ಇತಬ್ಬಯಕಂ ಹಜ್ಜನ್ನು ವೇವೇನ್ ಎಮ ಅಲ್ಲಾಹ್ ಸುಬ್ಹಾನಹು ವ ತಾಲಾ ವನಿ ಮಸ್ಸರ್ ತಕ ಲವ್ವಾ ಫಹಜ್ಜಂ ಇಹ್ರಾಮ್ ಬನ ಮಟ್ಟಕ ಫಮನ್ ಫರದ ಫೀಹಿನ್ ಅಲ್ ಹಜ್ಜ ಫಲಾ ರಫಸ ವಲಾ ಫುಸೂಕ ವಲಾ ಜಿದಾಲ ಫಿಲ್ ಹಜ್ ದೆನ್ ಹಜ್ಜನ್ ನಿಯಗ್ಗನ ಹಜ್ಜಂ ಇಹ್ರಾಮ್ ಬದ ಫಿಮೀಹಾ ಎಮಸ್ಸರ್ ತಹುಗ ಎಮ ಅಸ್ತರ್ ತಹು ಹಜ್ಜ ಇಹ್ರಾಮ್ ಬಂದೆ ಹಜ್ ಫರ್ದ್ ಕೊಗ್ಗೆ ಫಿಮೀಹಾ ಈಗ ಮಾನೆ ಕಿ ಹಜ್ಜ ಇಹ್ರಾಮ್ ಬಂದೆ ಜಮಿ ಹಜ್ಜ ನಿಯಗ್ಗೆ ಫಿಮೀಹಾ ದನ್ನಾಶೆ ಫಲಾ ರಫಸ ವಲಾ ಫುಸೂಕ ವಲಾ ಜಿದಾಲ ಫಿಲ್ ಹಜ್ ಏನು ಏನ ಹಡಿ ಬಹೆಬ್ ಬುನಗೆನ್ನುವಾನೆ ಹಡಿ ಅಮಲೆ ಕೊಗ್ಗೆನ್ನುವಾನೆ ಮಿಹಕ ಅರಾರುಂಬಗೆನ್ನುವಾನೆ ಇಹ್ರಾಮ್ಗೆ ಮಿ ಕಂತತ್ತ ಮಿಹರಾಂ ಕಂತತ್ತ ಈಗ ಮಗು ಹಜ್ಜ ಗೊಸ್ವಿ ಮಿಹಕ ಫೆನ್ನಾನಿ ಹುಸ್ಮಿ ಕಂತ ಹಜ್ಜ ಗೊಸ್ವಿ ಮಿಹಕ ಫೆನ್ನಾನಿ ಹಮ ಹುಸ್ಮಿ ಕಂತ ಅರಾಯಾರುಮಾ ಜದಲು ಕುರುಮಾ ಮೀ ನಾ ತಳಾಯಫಳು ಮಾ ಹಿಸಾಬದ್ದಾನ ಜಮ್ರಾ ತಹುಗ ಉನ್ನಾನಿ ಹಮ ನಫ್ಸಿ ನಫ್ಸಿ ಎತ್ತಾಗ ಉನ್ನಾನ ಜಮ್ರಾ ಕ್ಯಾರಿಗೆ ನಫ್ಸಿ ನಫ್ಸಿ ಎಬ್ಬಿಸ್ ಕಾಲೆ ಅಹ್ವಂತ ಕಮೆ ಎಬ್ಬಂಡ ವಿಫಾ ಕಮೆ ಮುಸ್ಲಿಮ್ ಅಂತ ಕಮೆ ಏಕ ಹಾಲೆ ಎಬ್ಬಿಸ್ ಕಮೆ ನೋಡಾನ ಜಮ್ರಾ ತ ಕ್ಯಾರಿ ಮುಸ್ಲಿಮ್ ಹೆಂಬಸ್ ನು ಇವಾನೆ ತಾನ ಅಮ ಎತ್ತರ ನಿಕುನ್ನಾನಿ ಹಮ ಜಿಹುನು ಮೀ ಹೆಮ್ ಮರಾಯಲಂ ಹಮ ನೀ ಐತ ತಯ್ಯಾರ ಈಗ ಅಡಿಗೆ ನೋಡಾನೆ ಹಮ ಎಬ್ಬಿಸ್ ಕಾಲೆ ಹಮ್ದರ್ ದಿ ಎಮಿಯಾನ ಮೀ ಅಳುಕಮೆ ಕೇಕ ಮಹುಕುರ ಇಂಡಿಯಾ ಪಾಕಿಸ್ತಾನ ವಂಡಾನ ಹಾ ಮುಸ್ಕುಳಿ ಮೀ ಬಸ್ ಅನ್ನಾನ ಎವ್ವಸ್ ಕಹಲ ಇಲ್ಮೆನ್ ಹಿಲ್ಮೆನ್ ಹುಣ್ಣ ಮೀ ಹುಂ ಅನ್ನಾನ ಅವ ತಳಾಗಣ್ಣ ಕೂಡ ಅವ ತಳಾಗಣ್ಣ ದೆನ್ ದಿವೆ ಹಿನ್ನ ಉಣ್ಣಾನಿ ಮೀ ದಿವೆ ಹಿನ್ನ ಮೀ ಹಿಸಾಬ್ ಕೊಂಡು ಎಮ್ಮೆನ್ನ ಉಣ್ಣಾನಿ ಎನ್ ನಂಬರ್ ಜಾಯ್ ಹುಣ್ಣ ಬಸ್ ದೆನ್ ಎಮಿ ಹುಣ್ಣಗೆ ಹುಣ್ಣಾನೆ ವೆರಿ ಎವ್ವಸ್ ಎವ್ವಸ್ ಕಹಲ ಬುಣಫೆ ನಾನು ಎನ್ ನಂಬರ್ ಜಹಿಜ್ ಬಹಿಫೆನ ಜಾರ ಆಶೆ ಎವರಕೊಮ್ಮೆ ಹಿಸಾಬ್ ಕದ್ದಿ ಆಕಸ್ ಎಮ್ಮ ಅರಾನೆ ಅವಳು ಶಹೀದ್ ಬಗ್ಗೆ ಬಸ್ ಅರಾನೆ ಬಸ್ ದಿವೆ ಹಿಂ ಮೀ ಕಂಡಾಳ ಇತರ ಲಾರ ದಿಗೆ ಬಹುರು ಬಸ್ ಈ ಫ್ಯಾಸ್ ಕಮ ಎ ನಂಬರ್ ಇಂದ ಜಾರ ತಳಾಫುಳಾನ ವರ ತಳಾಫುಳಾನ ಒಮ್ಮೆ ಕದ ಅಲ್ಲಾಹ್ ಸುಬ್ಹಾನಹು ವತಾಲ ಮೀ ಮನಾಕುರವ್ವಾಫುರಿ ಕಂತತ್ತಮ್ಮಿ ಮನಾಕುರವ್ವಾಫುರಿ ಕಂತತ್ತಮ್ಮಿ ಹಜ್ಜುಗ ಫದ ಕಂತ ಕೊಫಿ ಹಜ್ಜುಗ ಸವಾಬು ಎದಿಯೇ ಉಣಿವೆಗೆ ಇವಂ ಲಾರ ತಂ ಹರದ ಕೊಫ ಮಿ ದನಿ ಹಜ್ಜ ಗೊಸ್ಸ ಹಜ್ಜುಗ ಸವಾಬು ಮಹರೂಮ್ ಬೆಗೆ ಅವನ್ ಐ ಕಿಹಾ ಬಡು ಅಬಾಜ್ಜರ್ ಕಮ ಎತ್ತ ಫ್ಯಾಸಾಂಗ್ ಹರದ ಹೋಗೆ ಮಿ ದನಿ ದೆನ್ ಅದಿ ವಿಹೆಂ ಬುಣ್ಯಕಸ್ ನುಸ್ ಅಹಯೆ ನುಸ್ ಅಹ ದೆನ್ ಇಫಾರ್ ಹಿಂಗಿ ವಾಹಕೆ ವಿಸ್ ಕಿ ಯಾದಿ ಫಾನ ಎತಾಂಗ ಕಿ ಹಿಂಗಿ ವಕಾಮೆ ಮಿ ದೆನ್ ಅಳಗೊಂಡ ಮೇ ಮಿದಿಯೈ ತಿಮ್ಮಿ ಹತರು ಮಿ ಹಕ ವೇಗೆ ಮಿದಿಯೈ ಬಸ್ ಹೋದಂ ವೇಗೆ ಅರಫಾತು ಮುಸ್ದಲಿಫಾ ಎದ್ದಾಂ ವೇಗೆ ದೆನ್ ಗೊಸ್ಸ ಬಹೆಲ್ಲಿ ಬಿಚ್ ಏ ಹಮ ದಿವೆಹಿ ದಿದ ವಿಸ್ ಜಹಾ ಫೆನ್ ನಾನ ಎ ಬಹು ಎ ಕಮಕು ಮಿ ಇನ್ನನಿ ಹತಾಶ್ ನಂಬರ್ ಹತಾಶ್ ನಂಬರ್ ಇಂದಿ ಜಾರಾನೆ ಮೇ ದೆನ್ ಎತನಂ ಹಮ ಎ ಬಸ್ ಇಫಿ ಬಾರಂ ಅತು ವೆಜ್ಜೆ ಇಂಡಿಯಾ ಗುರೂಪೆ ಏಗೆ ತೆರೆಗೆ ತಿಬಿ ಮುಸ್ಕುಳಿ ದೆ ತಿಂಗ್ ಅಂಹೆನುನ್ನ ಜುವಾನ್ ದೆ ಫಿರಿಹಿನಕ ದೆನ್ ಇವಾಗ ತಕ್ಕ ಡ್ರೈವರ್ ಸೋರಿ ಡ್ರೈವರ್ ಕಿಯಾಕಿ ಖಾಲಿ ಎಮ್ ಬಸ್ ಉನ್ನಾನೆ ಎತ್ತಾಂಗ ದ ಆಶೆ ಗುಣಿಮಸ್ ಮಿಹುನ್ನು ದಿಯ ಎಮ್ಮೂರನ್ನ ಹರ್ ಬೇನ ತಿಯಂಗ ಆಶೆ ದೆನ್ ಡ್ರೈವರ್ ಹಿಂಗ ಜಮಿ ಹುನ ಬಹಿಂಗ್ ಹೋದ ದೇಶ ಕಿಯಾಫ ದೆನ್ ಮೀ ಹಿನ್ನವರು ಮೀ ಹೆ ಏ ಶೇಹ್ ಇಬ್ರಾಹಿಂ ಏನ ದೊರು ದೊರ ಹಂಗೆ ರೀ ಬಸ್ ಬಹು ದೊರು ದೊರ ಎರಿ ಹ್ಯಾನು ಏನ ಕ್ಯಾರಿ ಮಿಹು ಕ್ಯಾ ದುರು ಆಶೆ ಇತ್ತಾನೆ ದೆಮ್ಮಿ ಮೀಹು ಬರ ಜುವಾಬ್ ಕುರಂ ಬರಾಯ ಬೇತಾಂಗ ವರ ಮುಸ್ಕುಳಿ ಅಂಗಿನೆ ಬಸೂರಿ ಏನ ಹಮ ವರ ಬೊಡ ಗುದು ಎಫ ಅಂಗಿನೆ ಏನ ಅದಿ ಮಾ ಫೋರಿಗಾದ ಏನ ದೆಂಗ್ ಎತಾಂಗ ಎಮಿಹು ಅಡುಗದಕ್ಕೊ ಅರಾಯಾರಂ ನುಬಾಯ ಇಚ್ಚಿ ಸದ್ದನ್ನೆ ಕಿಯಂ ಫೆರಿ ಮಾ ಅಳ್ಗೊಂಡು ಬರ ಫಮಿ ಗುಣನಿ ತಿ ಹಜ್ಜಂಗ್ ಹೊರಾಂ ಬನ ಮಕ್ಕ ಹೊರಾಂ ಕಂತತ್ತಕ ಎತಿ ಹಮ ಹೈಫ ರೀತಿ ಕೊ ಗುಣಿ ಎಸ್ ಗುಣೀಮ ಅಂಹಿಂ ಮೀಹ ಹುರ ಫಮಿ ಗುಣನಿ ಖಲಿ ತಿ ಗುಣನಿ ತಿವನ್ನಮೆ ಮರಾನು ದಾವಾಹಕ ಹೈಗೆ ತಿ ಗುಣನಿ ಜುವಾಬ್ ಕುರಾಟ ಗುಣೀಮ ದೆನ್ ಇಬ್ರಾಹಿಮ್ ಶೇಹ್ ಇಬ್ರಾಹಿಮ್ ಆದಿಮ ಎಮಿಹು ಮಿಬುನಾನಿ ತಿತನ ದುವಾಶೆ ಹೆನ್ನುನಿ ಕಲೆಗೆ ದುವಸ್ತು ಬಾಲಾನ ದೆನ್ ಶೇಹ್ ದುರುನುಯಿಮ ಶೇಹ್ ವೆತನ ವಟ್ಟಾಲ ಫೆಮಿಹು ಮಾರಾಗತಿ ಬಹ ಏ ಮುಳಿಂದ ಸಮಯಗೆ ಎಮಿಹುನ ಜೇನಿ ಮಕರೆಂ ಹದಾಗೆಂ ಬಹುಂದುರು ಕೂಡ ಮಕರೆಂ ಹದನ್ ಜೇನಿ ದೆನ್ ಮಕರು ವಸ್ ನಹದೆ ನೋಯ್ ವಾಕ ಎನ್ನು ದಿವೆ ಹಿಂಕುಳ ನೋಯ್ ಗೆನೆ ಏಕ ಮುರ್ದಲಿ ಬಾಯಕ ಕೊಮ್ಮ್ಯಾಕಸ್ ಎಸಾಂಗಾಮಿ ಒಣ್ಣಿಮಿಕಂತ ಅಲ್ಲೋಹ ಮೈಕುರೋನಿ ಫಮನ್ ಹಜ್ಜ ಫೀಹಿನ್ ಹಜ್ಜ ಫಮನ್ ಫಮನ್ ಫರದ ಫೀಹಿನ್ ಹಜ್ಜ ಫಲ ರಫಸ ವಲ ಫುಸೂಕ ವಲ ಜಿದಾಲ ಫಿಲ್ ಹಜ್ ಹಜ್ಜಂ ಇಹ್ರಾಮ್ ಬಂದೆ ಫಿಮೀಹಾಯ ಎವ್ವೆಸ್ ಕಹಲ ದುಲುಂ ಹಡಿ ಎಚ್ಚಕ್ಕಿಯುಮನ್ ನೆತೆ ಅದಿ ಹಡಿ ಅಮಲೆ ಕುರುಮ್ ಎವ್ವೆಸ್ ನೆತೆ ಅದಿ ಮಿಹ ಕಜುವಾಬ್ ಕುರುಂ ಅರಾರುಮ್ ಎವ್ವೆಸ್ ನೆತೆ ಯಕಂ ಕೊಫಿಯ ಹಜ್ಜುಗೆ ಸವಾಬು ಮಹರೂಮ್ ಬೆಗೆಂದಿಯೈ ರಸೂಲುಲ್ಲಾಹ ಸಮ ಹದೀಸ್ ಫಿಲ್ ಕುರ್ಆನಿ ಮನ್ ಹಜ್ಜ ಫಲಂ ಯರ್ಫುಸ್ ವಲಂ ಯಫ್ಸುಕ್ ರಜಅಕ ಯೌಮಿ ವಲದತುಹು ಉಮ್ಮುಹು ಮಿಯಕು ಹಜ್ಜಂ ಇಹ್ರಾಮ್ ಬದೆನ್ ಹಜ್ಜುವಿ ಹಜ್ಜುಗೆ ಏನಾ ನುಬಯ ಹಡಿ ಎಚ್ಚನ್ ದುಲಕುನ್ ನುಬುನೆ ಫಾಸಿಕು ಎವ್ವೆಸ್ ಅಮಲೆಂ ಏನಾ ಎನ್ನುಕುರೆ ಹಡಿ ಮುರ್ದಾರ್ ಎವ್ವೆಸ್ ಅಮಲೆಂ ಏನಾ ಎನ್ನುಕುರೆ ಏನಾ ಇಂಬುರಿ ಅನ್ನಾನಿ ಏನಗೆ ಮಮ್ಮ ಏನ ಬಣ್ಣು ವಿಹೆಫದಾನೆ ಫಾಫೆನ್ ತಾಹಿರು ಬಗ್ಗೆ ಏನಾನೆ ಏ ಮಿಕಂತತ್ತ ಮಿ ಒನ್ನನಿ ಕುರುಂ ಎತಾ ಆಮ ದಿವೆ ಹಿಂವೆ ಮಾದೆಕ್ಕೊನ್ನ ಜವಾಬ್ ಕುರನ್ ಜೆ ಜಮ ಜವಾಬ್ ದೆಹಾದಿ ಬಾ ಎಂ ಬಹೆವೆ ನೆ ದಿವೆ ಹಿ ಬಹುಂಗೆ ಮಿ ಜವಾಬ್ ಕೊಲ್ಲನೆ ದಿವೆ ಹಿ ಏ ಹೊನ್ನ ಏವರ ನಸೀಹ ದಿನಸ್ ಎಮ ಕೊಮ್ಮ್ಯಾಕಸ್ ಮಿ ವರ ನುರಕ್ಕಾತರಿ ಕಮೆನ್ ಹಜ್ಜುಗೆ ಸವಾಬ್ ಮಹರೂಮ್ ಬಗ್ಗೆ ದಾನೆ ಮೀಹಾ ಎಫದ ಕಂತತ್ತ ಕುರೀಮ ಹಡಿ ಮುಡದಾರು ಅಮಲ್ ಕೊಫೆ ಬಹರಿ ದಿವೆ ಹಿ ಜಮಾಯತ್ತ ಹುಗ ಬಯನ್ ನುಬ ಅಮಲ್ ತವಸ್ ಕೊಫೆ ಬಹರಿ ಏಂದೆ ಏಯ್ ದೆನ್ ಅಸ್ಲುಗ ಹಗೀಗತುಗ ಮಿಹೆಂವನೆ ಅಂಹಿನುನ್ನಾ ಫಿರ್ಹಿನುನ್ನಾ ಎತ್ತಾಕು ಬೇ ದಿಬ್ಬ ಮಿಹಾರ ಮಿನಾಗ ಲಿಬೆನಿ ಕುಡ ಕುಡ ಮಿವರು ತಂಕೊಳೆ ಮೀಹಕು ಒಣ್ಣ ಮಿನಾಗ ಟೆಂಟು ತೆರೆಯಗ ಏ ಕುಡ ಕುಡ ತಂಕೊಳು ಲಿಬೆ ಇರು ಅಂಹಿನುನ್ನಾ ಫಿರ್ಹಿನುನ್ನಾ ಎಕ್ಕೊ ಬೇಟ್ಟು ಏ ಕಿಹಾ ನುಬಯ ಕಮೆ ಹಗೀಗತು ಕಿಹಾ ಬಡ ನುಬಯ ಕಮೆ ದಿವೆಹಿ ಎಜ್ಜಮಾತುಗ ಅದಿವೆಸ್ ಅಳಗೊಂಡು ಮಿ ನಿಮೆಗೆ ಎತನು ಇರುವೆಸ್ ಹಮ ಅಂಹಿನ್ ಫಿರ್ಹಿನ್ ಎಕ್ಕೊ ಬ್ಯಾ ತಿಬ್ಬ ಏಹೆಂ ಹುರಿಹಾ ಜಮಾತೆಗ ವಕಿಂ ಬ್ಯಾ ತಿಬ್ಬಾನೆ ಹಮ ಎಕ್ಕೊ ನಿವ್ಯಾಕೊ ಫೋ ನಾಂಹಿಂ ಎಬ್ಬ್ಯಾಗ ಫಿರ್ಹಿನು ಅನೆಬ್ಬ್ಯಾಗ ಎ ಗೊತ್ತಂ ಅದ ಕೊ ನೂರಿಹ ಜಮಾತೆಗೆ ಎ ಜಮಾ ಇಫಿಯವ ಎ ಮೀಹುಂ ಹಮ ಆದಿವಸ ಅಳ್ಕೊಂಡು ಮಿ ಆಯರುವ ಸಮಯ ಗೊತ್ತಂ ಇಮ ಬಂತ ಕುರಾನಿ ಎ ಬಹುರಿ ಹಮ ನುಬಾ ಅಮಲ ತಂ ಹಜ್ಜುಗೆ ಅಳ್ಕಮಗೆ ತೆರೆಗ ಹಿಂಗ ಎಂವಾನ ಶೈತಾನ ವನ್ನಾನ ವರನ್ ನುಬಾ ಕಮೆ ಹೈಗತುಗೆ ಮಿಹುಂ ಕುರಾನಿ ಎ ಅಳ್ಕೊಂಡು ಮೇ ಪುನೀಮ ಸಳ್ಕೊಂಡು ಬಾ ಹೆಬ್ಬೆ ಸಹ ಮಿ ಹೆನ್ನು ಹೇಗೆ ಬಡು ಮೀ ಹಾಕಿ ಎ ಜಮಾತಿಗೆ ಬಡು ಮೀ ಹಾಕಿ ಕೊಮ್ಮ್ಯಾಗ ಸಲ್ಲಾಹು ಮಿಮನಿ ಕಮ್ ಮನಾ ಕುರಬ್ಬ ಅದನ್ನ ಅಲ್ಲಾಹ್ ಕುರಮ ಮಾ ತಫಅಲು ಮಿನ್ ಖೈರಿನ್ ಯಅಲಮುಹು ಅಲ್ಲಾಹ್ ಕಬಾಮಿಹುಂ ಹೇಕಮಕ್ ಹೇಕಂತ ತಹುತರಿ ಕುರಾ ಕೊಮ್ಮೆ ಕಮೆ ಅಲ್ಲಾಹ್ ಕನ್ ಮುಳದ್ದನೆ ಒಡಿಗಣ್ಣವೆ ವತಜವ್ವದು ಫಇನ್ನ ಖೈರ ಝಾದಿ ತಕ್ವಾ ಕಬಾಮಿಹುಂ ದತ್ರು ಝಾದು ಹೋದಾರ ನಾನು ದತ್ರು ಝಾದ ಕಿ ಏಯಿ ದತ್ರಟ್ಟಕ ಸಾಮಾನ ಕೇವು ಮುಗ ಸಾಮಾನ ಐ ದತ್ರ ತಯ್ಯಾರು ಮುಗ ಸಾಮಾನ ಎ ಸಾಮಾನ ಹುಣ್ಣಂಜಿ ಹೇಬ ದತ್ರು ವೇರಿಯ ಹಜ್ಜ ದತ್ರು ದತ್ರು ಕುರಾ ಇರುವ ಯಾರ ಅಲ್ಲಾಹ್ ಸುಬ್ಹಾನಹು ವತಾಲ ಹಜ್ ಫರ್ದ್ ಕುರಾ ವಾಫಿಸ್ ಮತಿ ಏ ಕಮಕ್ ಕುಳದು ಕುಳದು ತೆರಮಿಹಾಯ ಅಲ್ಲಾಹ್ ಕೀತ್ ಕುರಾನ್ ಗಾಹಿ ಕುರಾನ್ ಆಲ್ ಇಮ್ರಾನ್ ಸೂರತುಗ ವಲಿಲ್ಲಾಹಿ ಅಲಾ ನಾಸಿ ಹಜ್ಜುಲ್ ಬೈತಿ ಮನ್ ಇಸ್ತತಾಅ ಇಲೈಹಿ ಸಬೀಲಾ ಅಲ್ಲಾಹ್ ಅಟ್ಟಕ ಮಿಸ್ತಂಗ ಮಚ್ಚ ವೇಗೆ ಫಳಗ್ಗಸ್ ಹಜ್ಜುಂ ಏಯ್ ಇಮಗ ಕುಳದಾನ ವೇಗಂ ವಾಮಿಹಾಯ ದೆನ್ ಇಲ್ಮೇರೆ ಕುಳದಾನ ಕಮಗ ತೆರೆಗ ದೇಖಮೆಂಗೆ ವ ಶಾಮಿಲ್ ಕುರೆ ಏಯ್ ಜಿಸ್ಮಾನಿ ಗೊತುಂ ಕುಳದಾನ ವೇಗಂ ವುಮಾ ಮಾಲಿ ಗೊತುಂ ಕುಳದಾನ ವೇಗಂ ವುಮಾ ಏ ಜಿಸ್ಮಾನಿ ಗೊತುಂ ವ ಸುನ್ನಂ ಜೇನ ಕುಳದಾನ ಕಾ ಏಯ್ ಹಜ್ಜ ಕನ್ನು ದೇವೇನ ಬಾಲಿ ಕರಿಮಿ ಉನಗ ಗೊಸ್ ಹಜ್ಜು ಕಾಳು ಕಮೆ ಹೈಗ ತುಗ ದಾನ ಕುಳವೇನ ದಿವೆಹಿ ನಿಮ್ಮ್ಯಾಗ ಮಿತಿವೆನಿ ಮುಸ್ಕುಳಿ ವಿಮ ಹಜ್ಜದ್ದ ಬಲ ಮುಸ್ಕುಳಿ ವೀಮ ಹಜ್ಜ ಗೊಹೆನ್ ಹಜ್ಜುಗ ಅಳುಕಮೆಂ ಅದಾ ನುಕುರವೇ ನಂಗಳ ಅಯ್ಯೋ ಮೀಹುಂಗಿನ ತಾಂಗ ಕಿಹಿನೆ ಮುಸ್ಕುಳಿ ಹೋಗುವಾಗಿನ ತಾಂಗ ಉಳೆಯನಿ ಫಸೆಯ ಜಮಾತುಗ ಮೀಹುನ ಸಿಹ ಉಂದಗು ಹಗೀಗತ ಬಲಾಫಿಯ ಮುಸ್ಕುಳಿನ್ ಇತುರ ಫ್ಯಾಸ ದಕ್ಕಂಜಿಹೇನ ಜಮಾತ್ ಇತುರ ಫ್ಯಾಸ ದಕ್ಕಂಜಿಹೇನ ಸಬಕಿ ಜಮಾತುಗ ಫರಾತು ಮುಸ್ಕುಳಿನ್ ನಂಗೆ ವೆದೆ ಎಹೀತಮ್ಮ ಬೋಡು ಮಿಸಾಲಕ ಎಹಿಂ ಮೀಹಕ್ ಫೋನ್ವಾಂಗೆ ಮೀಹುಂ ಗೊಂಡಿ ಅಲ್ಲಾಗನ್ ತವಾಫ್ ಕುರುಮಾ ಸಾಯು ಕುರುಮಾ ಕಿಹಾ ಬೋಡು ಉಂದಗುಳೆ ಹೈಗತು ಬೈ ಎಮಿಹುಂ ಎಮಿಹುಂ ನಬ್ಬೆಲುಮಾ ಮೀಸ್ತಾಂಗ ತೆರಿಗೆ ಮಿಹುಂ ಗೆಂಗುಳುಮಾ ಮಿಹುಂಗ ಮತ್ತಿಂಗ್ ಹೀಲಾವು ಕಾಯ್ದಿನುಮಾ ಆಮೇಲೆ ಕಣ್ಣು ಕುರೆ ಫದ ವ್ಯವಸ್ಥಾಮೆ ಜಮ್ರಾತಕ ಹೀಲೇ ಸುಖಾಯ್ದಿನ ಜನ ಮೀ ಹಾಕು ಮಿಹುಂಗ ನಾಮುಗ ಎಮ ಮುಸ್ಕುಳಿ ವಿಮೆ ನೂ ಹಜ್ಜದ್ದಾನಿ ಗ್ಯಾಗೆ ಬಾರ ಹುಟ್ಟ ಜಿಹನ ಹಜ್ಜದ್ದ ಗ್ಯಾಗೆ ಬಾರ ಹುಟ್ಟ ಹಜ್ಜು ವೆವೇನಿ ಅದಿ ಹಾಸ್ತ ಕೊಮ್ಮಿ ಸಮಾನುವ ಸಮಾನುಗ ಮೀಹುಂ ಎವರಂ ಎದನಿ ಎಮಿಹುಂ ರೇಡಿಯೋ ಲುಂಗೆ ಗುವಾನಿ ನೋದ ಟಿ ವಿ ತಹುಂಗ್ ಎದನಿ ವಿಸಾಕ ತಿಮ್ ಮಿಲಿಯಂ ಮೀಹುನ್ನ ಹತ್ತರ ಮಿಲಿಯಂ ಮೀಹುನ್ನ ಏಗ ತಿಂ ಹತರ ಗುಣ ಇತುರ ವನ್ನಾನೆ ತನ ಏಯ್ ಎಮಿಹುಂ ಹುದ್ದ ದುನಿಯಾ ದೀಫೋನ್ನವರು ಏಗ ಎತಗ್ ಗುಣಯ ವನ್ನಾನೆ ಬೋರ್ಡರ್ ತಂಗು ರಸ್ಕೋ ವಗಹ ವೈಗ್ಗೋತ ವನ್ನಾನೆ ಏಗ ಎತಗ್ ಗುಣಯ ಏಯ್ ಬಾರ ಮಿಲಿಯಂ ಎಬವಾದೆ ಹಗಿಯತು ಬಾರ ತೇರ ಮಿಲಿಯಂ ಎತನ ಎಬವಾದೆ ಏಕ ಎಮಿಹುಂ ಖಬರ್ ದೇನಿ ತಿಮ್ ಮಿಲಿಯಂ ದೆ ಮಿಲಿಯಂ ಎಮಿಹುಂ ಖಬರ್ ದೇನಿ ದುನಿಯಾ ಏಕಮಕು ವದೇಬ ಎವರ ಎನ್ವ ಸಿಫೇಟ್ಟೆ ನಕಿನ ಹಿಫಾಟ್ಟಾನೆ ಮಿಸಾಕ ಎಬಿಹುಂ ಗಂಡು ಅರಬಿಂಗೆ ತೆರೆಗೆ ಒಣ್ಣ ಮೀಹುಂ ಗಂಡ ಕಿಹ ಬ್ಯಾವರ ವನ್ನಾನ ಎತನು ಅದಿ ಹಾಸಕು ಎತಾಂಗ ಮಸಕ್ಕ ತುಳೆ ಮೀಹುಂ ತಕ ಮೀಹಸ್ ವೇನುವನ ಹಜ್ಜುವ ಎಮಿಹಸ್ ವನ್ನ ಫರ್ಬದ ತಮ್ಮತಿ ಹುರಸ್ಕೋ ಬಿಸುವದೆ ಎತನ ಎತ ಬ್ಯಾವರ ದಂಗೆ ಮಿಹುಂ ದೂವಸ್ಕೊಲ್ಲ ದಂ ಹಜ್ಜವ್ಯ ರಾಮಂದೆಗೆ ಓಡರ್ ತಕೊಂಡು ದೂವಸ್ಕೊಲ್ಲ ಅವ ಗಿನ ಫಹರ ದೂವಸ್ಕೊಲ್ಲ ಎಮಿಹು ಹಜ್ಜದ್ದಾಮಿ ಗುಣ ದೂವಸ್ಕೊಲ್ಲ ಬೈ ಫರ್ ಇಫಾಟ್ಟ ಫೋನ್ ವಾಯಿಸ್ಲ ರಾಮ್ ಕಂಡ ಎಮ್ ಸಾದಾ ಬೈ ಫಾರ್ ಒಮ್ಮ್ಯಾಕಸ್ ಹಜ್ಜು ವೇನಿ ಬ್ಯಾಗೆ ಬಾರ ಹುಟ್ಟ ಅಲ್ಲಾಹ್ ಕುರಮ ತಜವ್ವದು ತಿಯ ಬ್ಯಾಮಿ ಹುಂ ದತ್ರುಜಾದ್ ತಯ್ಯಾರ ಕುರ ದತ್ರುಜಾದ್ ಹಿಫಾಶೆ fa inna khayra az-zadi at-taqwa e zadu ge terege emme hewegen wa zada ki taqwa erkame taqwa erkan e emme hew zada ki hajjat di mattaka miha genda zadu ge terega emme hew icca ki e taqwa erkame e sabab ki hajju ge furihama sawabu e nen hasil wani taqwa erkan hurima en nuni e ne kan hajju ge furihama sawaben hasil nuwa hajju mabrurak wejjiya e nage huriha faafatake fuhawi gendani hajju mabrurak nuwejjiyaka ege besfaada nei faafata ke fuha igen nudan arafat ke miha ke faafata allah subhanahu wa taala ban arafat duwa huga etabbaya ko allah subhanahu wa taala narakai min jukura ba duwa hen ei arafat duwas etabbaya ko te miha ke hajju allah qabul kurabun ei mabrur hajja ki hajju qabul kuram ga alama ta ki hajju ma mafahu ge na islahu ena kurin kurunu ba kan tan nukurun ei hajju ma mafahu ga islahu e dalil qurani ne hajju allah qabul kurabwa fi kama qala kunu minna gina baaro emme mihedde mihen no mesanani hajju an au mafahu gadi kur yavrunu baagen daami kur yavrunu baagen daami madennu ema ege dalila ki mihe hajju allah qabul kurabwa ka ei ilmarin bayan ko fawa dalile ei al kunu minna tasawwur kurabe e fada bodo ajure libe jiya ege maane ki emi hun den nu baakan ta kun durwane misalakan allah subhanahu wa taala wani di bay bekalun asabe kalun getan bay bekalun e bekalun duniya ge tibbawani ko swarge wanung go far kam khabar debba swarge wanung go far kam khabar debba en hadis fulga diha bekalun rasulullah sallallahu alaihi wasallam himanu bafwani e bekalun ge hayat bal miyak balafiya tarihun e bekalun ge hayat pula balafiya e bekalun nang ge khabar debbuma fahuge e bekalun kuri amalu tanga dima gina hewa maluta ebekalun nang e khabaru libi wada gatuma fahuga kuri hewa mal tanga dimagi nay misal kam yati sorge khabaru libi fa den harbang e de samalen no qur'an me ehin kiyama tibi yennu ebekalun nang allah ge rasula ay isve diya ha fa fa ka fa hun anna on ha fa fa fuhi fa ebekale ekam ku damu namad e kale fan e qur'ani fam pulu dulayeng gos fala gen dan de aisha ge fan dan allah rasula ay kale fan ti yuvarti allah riha fa fa fu sa fa wa rustivarti al kan qur'ani to dan nawani afala akuna abdan shakura timan kale fan nuam vi he shukur kura alek kamuga allah e fada bodo niyamat e timan kale fan devima shukur nu kuram vi he timanna hama e fada ang asaw be kan wes e fada bodo niyamat e libun swarga wanum ge ufar kamuga khabar duniye ge tibban ko swarga wanna ne abu bakr wanna ne swarga umar swarga ge usman swarga ali swarga ge abdurrahman na us mi be mi ko tagos diha be kan rasulullah sallallahu alaihi wasallam imenu vi e be kalung ge amal ful tan fahum e abure adi magina emma ifada mai coming enen hasilu vejjiya hajju efa enam yannani mammage banum vihe fadan to hirwege anna ifada bodu mai coming hasilu vejja komme salamate falaman jehene enai kiba ei ena kuriyavura islahu ilmerin dannawani ei ena bura kurin ena kurin huri gota varavura islahu me ei kurin kuramun nga nubakan tatta huttalu me ei ei allah subhanahu wa taala emi hege hajju qabul kurabumaki ya khilafati ma hajjun nimigen as kurin huri warawana nu baakama ena ruju wejje ga mane ki bekar kama ke koffai ya darte ke haradu kof ba warmi komme ga sallallahu subhanahu wa taala arafa idwahu ga war kina mistakun narkai minju kurabba ei kala ge mi hege hajju qabul kurabana ba yakku e minju kurabani narkai ege terem ve to masai kun hajjat da komme be fulaku as hajju mabrur li be to masai kuram vi yar algonu men etang gulu nir algonu men mi emina irshad deni kantatta andatta ka irshad deni mi henne adi etang tibene arabim ve shehun tang et gabur fulu kari ges tibene ba waru shehun ta emi hun hada bidwata mana kura mi hun hada bidwat ama ekek ge bahe vesna indonesia e hajjang anna mi hunas ala di fe tibene etanum baha fotek ges mo hifati etanu ge saudi sarukarum bahane mi hunge bahat tar jama ko gena hajj qur'ane gota iturun masalata ka tauhid ge foitta ka irshad ta dini foitta mi hunge bahat tar jama ko ge hile bahane yo kono ifa efaro alon men den mi ingres foitta kamang hi ko ne gunu foitta ke mi bala rangala belunur mi huri indonesia ba hun dia indonesia ba hun dia huri ma algon menge kudin ta ekidima dima beheli indonesia mi hum warak ginawane emme ginen hajjat dani indonesia emme ginen hajjat dani emme gina furusah di fonan indonesia mi hum emi hum emme ginen hajjat da emi hum bahal matta ka ekidima dima fetura di ama ekak kwes nu hi hote yob bahar mi dima ama ekak kwes nu hama dikkol ni ma hama alai besu da hama tani alai alai besu ਅੰਗਲਤ ਬੇਲੇ ਨਿਵਾਤ ਇੰਡੋਨੇਸ਼ੀਆ ਕੁਜਹੁ ਕਰ ਆਉਣ ਨੇ ਹੀਮਾ ਮੀ ਬੁਨਨੀ ਐਮੀ ਹੁਣ ਨੰਗੁਨ ਨਨੀ ਕੋਰੀ ਬੈਗ ਨਸੇ ਹੈ ਦੀਫਾ ਇਤਨ ਬਾਹਰ ਦੇ ਸੋਤੇ ਗਨ ਹੋਈ ਪਾਰੇ ਕਲੀਮ ਦੇ ਮਜ਼ਹਬ ਬਦਲ ਕੁਰਾਨ ਮਜ਼ਹਬ ਐ ਇੰਡੋਨੇਸ਼ੀਆ ਦਾ ਸ਼ਾਫੀ ਮਜ਼ਹਬ ਬੋਨਾ ਕੁਮੇ ਅਗਸ ਮੀਸ ਤਾ ਕੁਮੇ ਹਕ ਦੇ ਨਸੇ ਤੇ ਆ ਦਿਵੇ ਹਿੰ ਬਸਨਾ ਦਿਵੇ ਹਿੰ ਨ ਮੇ ਰੌਦੋ ਆ ਬਸ ਮੇ ਗੇਂ ਗੋਸਤੇ ਨਾਲ ਗੋਣ ਮੇ ਗੇਂਦਨ ਜੀ ਹਿੰ ਬਸਨੀ ਰੌਦੋ ಅಳಗೊಂಡ ಎವರ ಕ್ಯಾದ ಗಬರು ಹುಳು ಕ್ಯಾರೆ ಗೊಸ್ ಕಲೆ ಮಿಕಾಲೆ ಮಿಕಾಲೆ ಕಮೆ ನುಕುರಾ ತಿಂಗೆ ಈ ಮನಾಕಂತಕ್ಕೆ ಏಯ್ ದೆನ್ ಅನಕ್ಕ ಗಬರು ಹುಳು ಕ್ಯಾರೆ ಗೊಸ್ ಸಲಾಮ್ ಕುರಾನೆ ಗೊಸ್ ಬಸಳೊಂಡ ಕ್ಯಾದ ಕ ಫೋರ್ವಾಗ ಮಿದನಿ ಕ್ಯಾನೆ ಚಕಲೆ ಕುರಿಗ ಕುರಾಫಿ ಹೆಚ್ಚೀತ ಜೀವಂಗಳ ಫೋರ್ವಾ ಎವರ ಕ್ಯಾದಿನ ಸಮಯತ ಮಾಡ ಹೋಗ್ತಂತಿ ಬೆಗೆನ್ ಹೋರಿಯ ಚ ಕ್ಯಾ ಫನೂನಿ ನಾದೆ ಎವರ ಕ್ಯಾದಿ ಫಮಿದನಿ ಎಮಿಯೊನ್ ಕೊಮ್ಮೆ ಅಗಸ್ ಹಮ ಹುರಿಯ ಗೊಮೆಗೆ ಸಾಲು ಏಯ್ ನಿಹಾರ ಹಜ್ಜಂ ಎದನಿ ಎವ್ವೆಸ್ ಕಹದ ಮೌಲೂಮಾತೆಂ ಹಮ ಒಳೊನ್ನು ಫಿಲುವ ಅಸ್ಲು ಹುರಿ ಮೀ ಮೌಲುಮಾ ತೋಳು ಫಿಲುವಾಗೆನ್ ದಾನವ ಹಜ್ಜುಗ ಉಂದಗೂತಕ ಕಾವಿಸ್ ಕುರು ಮಚ್ಚೆನ್ ವಾನ ಮೀಸ್ತಕುಣ ಎಂಗೇ ನಮಕ ಕಂತತ್ತ ನಿವಾಗತಕ್ಕೆ ಹಜರುಲ್ ಅಸ್ವದ ಕಾರ್ಯ ಗೋಸಸೆ ಬಜಿ ಹೇ ಮಿಹುನ ಲಿಯದೀಫೆ ಬ್ಯಾವರು ಇಚ್ಚಿಕೆನ್ ಬ್ಯಾವರು ವತ್ತರು ತಜ್ಜಸ್ತ ದೆನ್ ವಾನಗತಕ್ಕೆ ಮಿಹಂ ಅಬ್ಬದು ದೌರು ಕುರಾ ತನೆ ಹಜರುಲ್ ಅಸ್ವದ ಕಾಯತ ಗೋಸ್ ಮಿಹಂ ಗೋಸ್ ಮೆಂ ಹುಟ್ಟು ನಿಮಾದೆನ್ ನು ದಾನ ಕುರಿಯಕಂ ಎತಾನ ಗೋಸ ಫಿತಿಗೆನ್ ಗೋಸ್ ಮಿಹಾ ಫಿತಿಗೆನ್ ದಾನ ಎತಾನ ಎತಾಂಗೆ ಬತಿಬೆ ಬೈ ಇಂಡಿಯಾ ಪಾಕಿಸ್ತಾನ ಬೊಡಕ ಕುಹದಾ ಇಶಿಂದೆ ದೆನ್ ನು ದಾನ ಮರುವಿಯಸ್ ಕೀನೆ ವಾನ ಗೊಯ್ದೂ ನು ಕೊನ್ನು ತಂದೆ ಮಿದೆ ಅಳು ಕಮಕ ವಾನೆ ಬಾ ನು ವಾನೆ ಅಳು ಕಮಕ ಎಮೆ ಹಜರ ಸದ ಕ್ಯಾರ ಮತಿ ಬೊಸ್ ದೇವೆ ಬೊಸ್ ತನು ದೇವೆ ತೈಮ್ ಮೆನ್ನಕ ಎ ತಾ ಕ್ಯಾರಿನ ದಾಮಿ ಹಕ ಬೊಸ್ ದೇವೆ ಮೇಬುನಿ ಬೊಸ್ ದೇವೆ ವೆಸೆ ಅತು ಜಿಹೆಜ್ಜಾ ಮೂನೆನ್ ನು ರೆ ರೇತನ ಕುನ್ನೆ ಹಮ ಮಿತಾ ಎತಾನ ಸಿಫಾಂ ಗೆ ಮಿ ಡ್ಯೂಟಿ ವದನ ಹಮ ಮಿತಾ ಲಾಫು ಗೆ ಇಫಾ ಫಾ ಮೂರಾ ರೆ ಜಿ ಮಿತಾ ಹಂಗ ಇಫಾ ಫಾ ಮೂರಾ ದಾ ಎನ್ ನು ದುರನ್ ವಾನ ಮಿ ಇಸ್ಲಾಮ್ ಅಳು ಕಮಕ ಕುರಂ ಮಿದಾನಿ ಗೆ ಫುಳು ಗೆ ಫರ್ದಾ ಕೊಳುನಾ ಮಚ್ಚನೆ ಗ ಅತು ಜಿಹೆಜ್ಜಾ ಜಿದಾನ ವಿದಾಗೆ ಅಂದನ ಎವಿನಂಗ ಬಲೆ ಹಿಲಾಂ ವೆಸೆ ಹುಣ್ಣನ ಫಾಡೆ ಕೆಮಿಕಲ್ ಇಲ್ಲ ಫೇ ಹೆಚ್ಚೆ ನುನೆಟ್ಟೆ ಗೊತ್ತಂ ಅದಾ ಹುಣ್ಣನಿ ಎಬ ಬಲೆ ಆಯಿ ಎತಿ ಕೊಳ ನಟ್ಟು ಅದ ಮಿಗೆ ಫುಳು ಮುಗುರು ಮೆನ್ನು ಮಿ ಹಲಾ ಹುರು ಮಿ ವಾಗಿ ನಿ ಅದು ಮುಸ್ಕಿನು ಗ ಮುರಿ ಹಾತನ ಗೆ ಸಾಲ ಮಿ ಎ ಗೊತ್ತಂ ಮಿ ಕಂತಂ ಮಿ ಕುರನಿಯ ಅಲ್ಲಾಹ ಮೇ ಕುರಬನಿ ಫ ಇನ್ನ ಖೈರ ಜಾದಿ ತಕ್ವಾ ಎ ಗೊತ್ತಂ ಎ ದತುರಂ ಹಿಫೆ ಎಮ್ಮೆ ಹಿಯೋ ಜಾದಕಿ ಏಯ್ ತಕ್ವಾ ಇರ್ಕಂ ಮೇ ಕಮೆನ್ ನೈ ಮಿ ಅದಕು ಮೇ ಕಮೆನ್ ನೈ ಎನುಲಾ ಮಿದಾನಿ ಹುರಿಯಾಮ ಹುರಿಯಾಚಿಂಗ ವಗೆಂದೆ ದಾರಿಯಾ ಫಾಸಾ ಹುರಿಯಾಚಿ ಏಕ ಎಮ್ಮೆ ಮುಹಿಂ ಮುಜಾದನು ಗೆಂದೆ ತಕ್ವಾ ಇರ್ಕು ಎನ್ನು ಗೆಂದೆ ಕಕುವಸ್ ಎ ಗೆಂದಿಯಾ ಮಾಸ್ಲು ಹಜ್ಜು ಹಾಸಿಲ್ ವಾನ ಅಲ್ಲಾಹ್ ಕುರಾನ್ ಎಮ್ಮೆ ಹೇ ಜಾದಕೆ ತಕ್ವಾ ಇರ್ಕಮೆ ವತ್ತಕೂನಿಯಾ ಉಲಿಲ್ ಅಲ್ಬಾಬ್ ತೆಬಾ ಮೀಹುಂ ತಿಮಂ ಅಲ್ಲಾಹ್ ತಕ್ವಾ ಇರ್ವಾಶೆ ಎ ಬುದ್ಧಿಗ ಹುಳುವರಿನ್ನೆ ಲೈಸ ಅಲೈಕುಂ ಜುನಾಹುನ್ ಅಂತಬ್ ತಗು ಫದ್ಲಂ ಮಿನ್ ರಬ್ಬಿಕುಂ ದೆನ್ ಕೊಮ್ಮೆಗ ಹಜ್ಜು ಹಜ್ಜದ್ದಾರು ಮಿಯಕು ವ್ಯಾಪಾರಿ ಕುರುಮಕ್ಕೆ ಸೈ ಮಸ್ಸಲೆ ಹುರಿಕಮೆನ್ನು ಐಕಿಯೆ ಎಕಮಕು ಏತಿ ಇಸ್ಕೊಗ್ಗೆ ನುವಾನೆ ಹಜ್ಜದ್ದಾರ ಮೇಕು ವ್ಯಫಾರ ಮುದಾ ಕೊಳಗ್ಗೆ ನೋ ಮಕ್ಕಿ ಮಸ್ಸದೆ ಹುರಿ ಕಾನೂನು ಅಲ್ಲಾಹ್ ಮೇ ಹುದ್ದ ದೇವ ಅಂದ ಲೈಸ ಅಲೈಕುಂ ಜುನಾಹುನ್ ತೇಬಾ ಮಿನಕ ಇಬ್ಬಸ್ ಫಾಫೆ ನೋ ಅಂತ ಬತಗು ಫದಲ ಮಿರ್ ರಬ್ಬಿಕುಂ ತೇಬಾ ಮಿಹು ರಿಸ್ಕಲಾಂ ಗ ಹಜ್ರತುಂ ತೇಬಾ ಮಿಹುಂ ಧರ್ಮ ಮಂತಕಂ ಇದು ಮಕುನೆ ತೇ ಇಬ್ಬಸ್ ಮಸ್ಸದೆ ಸಕ ಇಂಡೋನೇಷ್ಯಾ ಮಿಹುಂ ದಾನಿ ಎಮಿಹುಂ ಗ ಹಜ್ಜು ದತ್ತುರು ಹಮ ವಾಹರ ಮುದಾ ಇಶಾಗೆ ದಾನಿ ಇತನ ವಿಕ್ಕಾಲೆ ಹ ದತ್ತುರು ದಾರಿ ಕೊಳ ಹಮ ಕೊಲ್ಲೆ ಇಹುಂ ದಾನಿ ಅಮೆ ಹೊನ್ನ ವ್ಯಫಾರ ದೆ ಕಮಕು ವ್ಯಫಾರಿಯ ನಸ್ಬು ಲೈನ್ ಕಂ ಹದಾಗೆ ನಾನು ಏನಗೆ ಎಮ್ಮೆ ಇಸ್ ಮಕ್ಸದ ಕಮುಗ ಏನ ಹದಾಗೆ ನಾನು ವ್ಯಫಾರಿಯೆ ಬೈ ಎಮ್ಮಿ ಹುಂಗೆ ಬಹದಾ ಹೆಂಗೆ ತನ ವಿಕೇ ತೀವೆ ಹಜ್ಜು ಮೂಸುಂ ದುನಿಯಾಗ ಹುರಿಹಾ ಗಮಕು ಮಿ ಹುಂಗೆ ಆಸಿಯೋತಿ ಕುನಿಕೊಳಂ ಹಿಫಾಂಗೆ ನಕಸ ಗಣ್ಣಾನೆ ಎವಗುತು ಕೊಮ್ಮೆ ಇಚ್ಚ ವೆನಿಕೊಳಂ ಹಿಫಾಂಗೆ ನಕಸ ಗಣ್ಣಾನೆ ಎಮಿ ಹ ಎಮಿ ಮಿ ಕಹಲೆ ವೆಯ್ಯೆ ಕೇಮಿ ಕಿಯಾಗ ಹಮ ವಿ ಗಣ್ಣಾನೆ ಬರಾಬರ ವಿಕೇ ನೇ ತಾ ಎಮ ಎ ಹದಾಗೆ ನಾನು ವ್ಯಫಾರಿಗೆ ಮಕ್ಸದ ಕಂ ಹಜಾಗೆ ನಾನು ಹಜ್ಜದ ತೇ ಕಮ ಹಜ್ಜು ದತ್ತುರ ನೇ ಗನಗೆ ದಿಯೇ ದತ್ತುರುಗೆ ಏನ ಮಿಸಾ ಕೆಚ್ಚ ವಿಕ್ಕಾ ಗನ ವಿಕ್ಕಾ ಲೆ ಕಮ ಕುರು ಏಯ್ ಮಸ್ಸಲೆ ನೋ ಏಯ್ ಕಿಯೆ ಫಇದ ಅಫತ್ತು ಮಿನ ಅರಫಾತ್ ಫಜ್ಕುರು ಅಲ್ಲಾಹ ಇಂದ ಅಲ್-ಮಶ್ಅರಿ ಅಲ್-ಹರಾಮ್ ವಜ್ಕುರುಹು ಕಮಾ ಹದಾಕುಂ ವಇನ್ ಕುಂತುಮ್ ಮಿನ್ ಕಬ್ಲಿಹಿ ಲಮಿನ ಅದ್-ದಾಲ್ಲಿನ್ ಅಂತ ಯಬಾಮಿಹುಂ ಅರಫಾತ್ ಎಂಬರಿ ಅನ್ನಹಿಂದು ಏಯ್ ಮುಜ್ದಲಿಫಾಯ ಅರಫಾತ್ ಅನ್ನಾನಿ ಮುಜ್ದಲಿಫಾಯ ಅರಫಾತ್ ಯಬಾಮಿಹುಂ ಎಂಬರಿ ಅನ್ನಹಿಂದು ಅಲ್ಲಾಹ ಜ಼ಿಕ್ರು ಕುರಮುಂ ಅನ್ನಾರೆ ದೆನ್ ಆಸ್ ಮಶ್ಅರುಲ್ ಹರಾಮ್ ಗ ಕ್ಯಾರಿಗ ಏಯ್ ಮುಜ್ದಲಿಫಾ ಮುಜ್ದಲಿಫಾ ಕ್ಯಾರಿಗೆ ನಾ ಫರ್ಬದೆಂಗ್ ಎ ಥನಮ್ ಮಿಕೆನ್ ಮಶ್ಅರುಲ್ ಹರಾಮ್ ದೆಹ ಮುಜ್ದಲಿಫಾ ಮುಜ್ದಲಿಫಾ ಕ್ಯಾ ಹೆನ್ನಮೆಂಗ್ ಏಯ್ ಮಶ್ಅರುಲ್ ಹರಾಮ್ ಮಶ್ಅರುಲ್ ಹರಾಮ್ ಕ್ಯಾರಿಗೆ ತಯಾಮಿಹುಂ ಅಲ್ಲಾಹ್ ಜ಼ಿಕ್ರು ಕುರಾಶೆ ಏಯ್ ರೇಗಡು ಆದೇವೇನಿ ಆಸ್ ಮಗ್ರು ನಮದ ಇಶಾ ನಮದ ಫಸ್ಕೊ ಗಸ್ಸು ಜಮಾಕೊ ಕುರಾನಿ ಮುಜ್ದಲಿಫಾಗ ಏಯ್ ದಿಹವನ ವಿಲೇರೆ ಏಯ್ ದಿಹವನ ವಿಲೇರೆ ಹಜ್ಜ ಮಗು ದಿಹವನ ವಿಲೇರೆ ವದ್ಕುರುಹು ಕಮಾ ಹದಾಕುಂ ಅದಿ ತೇಬಾಮಿನ ಅಲ್ಲಾಹ್ ಹಿದಾಯತ್ ದಿಕ್ಕಿಂ ಕಮಟ್ಟಕ ಏಕಲಾಂಗ ಜ಼ಿಕ್ರು ಕುರಾಹ ತೇಬಾಮಿಹು ವ ಇನ್ ಕುಂತುಮ್ ಮಿನ್ ಕಬ್ಲಿಹಿ ಲಮಿನ ಅದ್-ದಾಲ್ಲಿನ್ ಅದಿ ಹಮ ಕುರುಹು ಮೀಗೆ ಕುರಿಗ ತೇಬಾಮಿಹು ವಿ ಮಗ್ಫುರ ದಿಫಾವಾ ಬೈಗೆ ಗೊತ್ತುಗೆ ಮಿಹರ ಅಲ್ಲಾಹ್ ಮನ ತೇಬಾಮಿನ ಹಿದಾಯತ್ ದಕ್ಕಾಫೆ ಹಜ್ಜು ಮುಗೆ ನಸೀಬಸ್ತೆ ತಿ ದೇವಾಫೆ ಹಿಮ ಅಲ್ಲಾಹ್ ಜ಼ಿಕ್ರು ಕುರಾಹ ತೇಬಾಮಿ ಗಿನ ಗಿನ ಅಲ್ಲಾಹ್ ಮತಿ ಹದಮ ಕುರಾಹ ಆದೆನ್ ಕೊಮ್ಮಿಯ ಕಸ್ಮಿರೆ ಅನ್ನರಿಯಕ್ಕೆ ಹಜ್ಜುಗ ಮಸ್ತರ ತಂಗ ದಿನ ಮೇ ಮೇ ತಿಮುಳಿ ಹಜ್ಜುಗ ವಾಹಕತ ದೆ ಹಜ್ಜುಗ ವಾಹಕತ ಬಾಕಿ ಇಬ್ಬ ಅನ್ನರೆ ಕುರಿಯ ಗಿಂದಾನೆ ಸುವಾಲ್ ಬೇಕಾರ ಸುವಾಲ್ ಕನ್ ಜವಾಬನ್ನು ದೇ ನಾರ ಕುಡಕ ಬುದ್ದಿ ನುಕುರಂಜ ಬೋಡ ತಿಮಿ ಹುನಲ್ಲಿ ಬೇನ ಫುರ್ಸತ್ ಹಿಂಗೆ ಐ ಫುರ್ಸತ್ತು ಗೆಲ್ಲೆ ವಾಕುತ್ತೆ ನುಲ್ಲಿ ಬೇನ ಫಾದ ಹುಕುಂ ಆ ಹುಕುಂ ತಫಾದಾನ ಏನ ವಿಶ್ವಾಸ ಗೆ ಗೊತ್ತು ನಮ್ಮ ರಾಯಸ್ ಲೆವೇನ ಏನೇಕ ಏ ಮರ್ವಿ ಮೀಹಾಗೆ ಮೊದಲಕ್ಕು ವಿಸಚ್ಚ ವಾರ್ತೆ ವಿಸ್ನುವಾನ ವಿಸಚ್ಚ ವಾರ್ತೆ ವಿಸ್ನುವಾನ ಮೇರ್ ಬನು ಇಸಾಲ್ ಮಿಹುಂಗ ವಾಹಕಾಗೆ ಗಿರಿ ವಾಹಕಾಗೆ ವಾಹಕ ಕಿಯುನು ನಿತಾಂಗ ಈ ವಾಹಕ ಹಿಂಗ ಜೈಸ್ ಎಬ್ಬಂಡ ಸಾಯ್ದ ಮೇಕ ಕೊನೆ ಕಮರಾಯಲಿ ಏನಕ್ಕೆ ಮುದಾ ಕೊಳುಗ ಬೇನುಂಗ ಏಕಮ ಶರ್ವಿ ಗೊತ್ತು ಗೊತ್ತಮ್ಮ ಮರಾಯಲಿ ಆಫಿಯಕ ಏನಗೆ ವಾರ್ತೆ ನುವಾನ ವಾರ್ತೆ ವಿಸ್ನುವಾನ ایک حال سوال پر ہے کڑا کدن بدھ سلامت ہوری ہیون بے وکیوا گیگ ور ہوری کدن بیر ویتا ہنگو رہا مائگا ایک برگینا واہکتے سے بہوری ایسا دون ابی وقاس کے کوکو ای عمیر بن ابی وقاس این بیری بدل ہنگو رہا مائگا شہید ویسوی ಇರ್ಬಾಲಿಗೆ ವಿಷ್ಣುವೆ ಅದಿ ಕಲಿಫಾನ್ ಅಸಾಬೆ ಕರ್ಣ ಮೇಹ ಬೆಲ್ಲೇವ್ರೆ ಕಲಿಫಾನ್ ಫಿಲ್ ಫಿಲ್ಲವಾನಿ ಇಕ್ಕಡೆ ಬೇರು ಕೊಫಾನ್ ಲಷ್ಕರ್ ಕೂಡ ಕೂಡ ವಿಮ ಜಿ ಮಿಸ್ಕಿ ತುಂಗುವ ಬಂಗೆ ಫುದೇನ ಅಂಗನು ನುಜಿಹನ ಬಂಗೆ ಗುವ ಆಗುವ ಕಣ್ಣು ಜಿಹನ ಗಮ ಇದ್ದೇನ್ ಜಿ ಗೇಗನ ಮಾತು ಗಮ ಇದ್ದೇನ್ ಜಿ ಹ್ಞೂ ನು ಜಿಹ ಎಮಿಹನ ಕಂಗ ಉದ್ದೇನ್ ಗು ಆಯ್ ಮಸ್ತಲಿ ಹುಡುಕ ಗೆಲ್ಲು ಮೇಸ್ನು ಹ್ಞೂ ಮಸ್ತನು ಕದೇನ್ ರೀಚ ಕಲ್ಲವ್ಯಾಗನ್ನು ಹಿಲ್ಕತ್ತು ಬದಲು ಕೊಗ್ಗೆನ್ನು ಆನೆ ತಮಿಯಾಗೆ ಮಸ್ತಲೆ ನಿತಿಯ ಕಲವ್ವಾನ ಕೆಮೆನ್ನೆ ಕುಲ ಕುಲ ಅರವಲ್ಲೊಲ ಏ ಬೇಕಾರು ಕಮೆನ್ನೆ ಎಬ್ಬಸ್ ಮಸ್ತನು ಜಿಹಕ ರಂಗಳನ್ನು ಉಂಡವ್ವಾಗೆ ಕಮಕ ಮನಲೆನ್ನು ಏಯ್ ಏಕನ್ ಲೇವು ಮಜೀನತ ಕಟ್ಟಕ ಏಕಮ ಬೇನು ಹೋಗೆನ್ನು ಆನೆ ಮಿಸ್ತಕುನ ದಿಕ್ಕು ಮಟ್ಟಕ ಏರು ಮಸ್ತಲೆ ಹಂಗುರಾಮ ನೂನಸ್ ಕುಟ ಕುಜ್ಜಕ ಹರವಿದ್ಯ ಸ್ವರ್ಗವನ್ನ ನಿಷ್ಕಿತುಗ ಮರವ್ಯಸ್ ಮಗುಮತಿಗ ಮರವ್ಯಸ್ ಗೇಗ ಮರವ್ಯಸ್ ಕುಟ ಕುಜ್ಜವನ್ನ ಸ್ವರ್ಗ ಕುಡ ಕುದಿನ ಕುನು ಲಿವ್ವೇನೆ ಕುಡ ಕಾಮೆ ಬಾಲಿಕನು ಅನಿಹನ್ನು ಲಿವ್ವೇನೆ ಕುಡ ಎಬ್ಬಸ್ ಕಾಮೆ ಮುಸೀಫಾತೆನ್ ನುಜೆ ಹುನಾಸ್ ಲಿವ್ವೇನೆ ಕಿತಂಗ ಹರು ಹೈಯೆ ಬಾಲಿಕ ವೀಮ ಫನರ ಹರು ವೀಮ ಫನರ ಹರು ವೀಮ ಮೈ ಯಹೂದಿನ್ ಬುಣಿ ಹೆಚ್ಚಿಂಗೇತಿ ಮನ್ನವೆನ್ನ ಅಜಾಬು ದೇವೇನಿ ಹಮೇಕನೆ ಸಾಳಿಸ್ತುವಹು ಏ ಗೆರಿಯಂಗೆ ಅಳು ಕಂಕುರಿ ಸಾಳಿಸ್ತುವಹು ಏ ಮೀಹು ಹಮೇಕನ ಅಮಿಲ್ಲ ಎದು ಮಬ್ಬುಣಿ ವಾಹಕೆ ಫ್ಯಾಕುರಿ ತಿರು ಕೊಫಿಯ ತಂಬಿ ಕರಿನ್ ತಿರಿಯ ತಾಂಬಿಕಾರಿ ಫೆನ್ನಂಜೆ ਆਏ ਹਮ ਦੋਗੂ ਹੁਸ ਦੋਗੂ ਇਹ ਦੋਗੂ ਰਸੂਲullah ਸੱਲੱਲਾਹੁ ਅਲੈਹਿ ਵਸੱਲਮ ਫਿਰਨਾ ਨਹੀਂ ਲਫਾ ਕੋ ਕਲੀਫਾਨ ਅੱਲਾਹ ਕਲੀਫਾਨ ਕੋ ਰਸੂਲ ਐਂਗੇ ਕੋ ਤੰ ਉਲੂ ਨਹੀਂ ਮਾ ਗਿਆਮਤ ਤੋਗੇ ਕਲੀਫਾਨ ਫਿਰਨਾ ਆ ਨੋਬ ਨੋ ਬਾ ਕੋ ਉਲ ਫੀਆ ਕਾਨ ਫਿਰਨਾ ਮਲਾਇਕਤ ਨੂੰ ਫਿਰਨਾ ਜਿੰਨੀ ਵਸ ਫਿਰਨਾ ਨਹੀਂ ਹੁੰਦਾ ਸਰਾਂਗਲਾਂ ਉਲੂ ਨਹੀਂ ਹੁੰਦਾ ਨਾ ਸਵਰੂਗੇ ਜਿੰਨੀ ਵਸ ਜਿੰਨੀ ਵਸ ਰੰਗਲਾਂ ਉਲੂ ਨਹੀਂ ਹੁੰਦਾ ਨਾ ਸਵਰੂਗੇ ਤੇ ਮਲਾਇਕਾ ਬੇਕਲੂਗਾ ਅਸਲਾਮ ਕੋ ਹਦਾਨ ਸਵਰੂਗੇ ਗਾਹਲ ਵੇਰਨ ਅਬਦ ਵਸ ਦੁਰ ਤਕੂਗਾ ਵੜਾ ਗਾ ਸਵਰੂਗੇ ਗਾ ਅਸਲਾਮ ਕੋ ਹਦਾ ਕੌਣ ਚੇ ਫਿਰਨਾ ਨੇ ਤਕਨ ਫਿਰਨਾ ਸਵਰਗ ਨਫਾ ਸਵਰਗ ਅੰਤਰ ਨਾ ਫਿਰਨਾ ਸੁਨਤ ਨੂੰ ਹੈ ਬੋਧੀ ਉਪਰਮਾ ਕੀ ਕਲੀਫਾਨ ਕੁਰਬੀ ਕੰਤੇ ਕਮਾ ਕੋਈ ਸੁਨਤ ਨੂੰ ਸੁਨਤ ਕ ਵਾਣੀ ਕਲੀਫਾਨ ਅਮਰ ਕੁਰਬੈ ਫਨ ਮਤੇ ਕਮੇ ਕਿ ਮੱਚਾ ਸਵਾਬ ਲਿਮਾ ਅੰਗ ਵੈ ਫੋਇ ਕਮਾ ਕਾ ਕਲੀਫਾਨ ਤੋ ਵੀ ਗੋਤੋਂ ਕੁਰਬੀ ਕਮੇ ਨੇ ਬਾਇ ਫਹਾਰੁਗਾ ਇਸ ਤਰ੍ਹਾਂ ਦੀ ਉਪਰਮਾ ਇਹ ਤੋਬੀ ਕਮੇਂ ਹੈ ਇਹ ਮੈਂ ਸੁਨਨਤ ਕਨਵਾਨ ਤੋਬੀ ਕਨ ਤੱਕ ਆ ਤੀ ਬੇਕਾਰ ਸਵਾਲ ਬੇਕਾਰ ਸਵਾਲ ਕੁਰਾਨ ਕਹਿੰਦੇ ਮੈਂ ਇਬਰਤ ਤੇਰੀ ਇਬਰਤਿੰ ਹਾਸਿਲ ਵਾ ਕਹਲ ਨਸੀਹਤਿੰ ਹਾਸਿਲ ਵਾ ਕਹਲ ਸਵਾਲ ਤਿਆਰ ਕੋ ਗੰਦੇ ਦੇ ਨਾ ਰਿਆ ਕੋ ਨਾ ਆ ਮੈਂ ਰੁਰੀਆ ਕੁੜਾ ਕੁਦਿਨ ਨਾ ਨਸੀਹਤਿੰ ਮੀਗੇ ਮੈਂ ਰੁਰੀਆ ਕੁਦਿਨ ਸੰਗੇ ਤੇ ਬਹੁ ਕੁਰਵੀ ਲੈ ਰੇ ਐ ਕੁੜਾ ਕੁਦਿਨ ਨਾ ਉਨ ਰੇ ਇਕੰ ਐਨੋ ਇਹ ਇਰੇ ਅੰਨਾਨੀ ਰੰਗਲ ਸਵਾਲ ਤਿਆਰ ਕੋਗੇ ਮਿਤਨੰਗਾ ਸਮਾਰ ਵਿਸਨਾ ਗੰ ਬੇਕਾਰ ਸਵਾਲ ਯਾਰਾ ਨਹੀਂ ਸਿਕੁੰਡਿਆ ਤਾਕੁਨ ਤਾਕੁਨ ਜੇ ਸਵਾਲ ਇਹ ਮਿਸਕੀ ਤੁਗਾ ਬਿਆਨ ਕਰਨ ਜੀ ਹੈ ਰੰਗਲ ਸਵਾਲ ਰੰਗਲ ਜਵਾਬ ਇਹ ਮਦਨ ਅੰਨਾ ਹੁਕਰ ਵਿਲੇ ਰਿਆ ਕੋ ਇਗੋ ਤ ਤਿਆਰ ਵਿੰ ਅੰਨਾਨੀ ਬੇਕਾਰ ਸਵਾਲ ਕੁਰਾਮੀ ਹੂੰ ਵਕੀ ਹਿਸਾਬ ਕ ਬੇਕਾਰ ਸਵਾਲ ਕੀ ਮੈਂ ਫਹਰ ਕੇ ਮਹਰੂਮ ਸਵੇਤਾ ਹਾਂ ਆਏ ਨਮਾਜ਼ ਬਾਤਿਲ ਵਾ ਨਮਾਜ਼ ਬਾਤਿਲ ਵਾ ਸਿੰਗਰੇਟ ਕੋਈ ਨਾ ਕੀ ਆ ਇਹ ਹੁਕਮ ਐਂਗੀ ਹੁਰੇ ਦੀ ਮਾ ਬੜਾ ਫਾਫੇ ਰਿਹਾ ਹੁਕਮ ਐਂਗੀ ਹੁਰੇ ਇਕੰਕੁਰੇ ਮਾ ਬੜਾ ਫਾਫੇ ਰਿਹਾ